ಅರ್ಹ ಫಲಾನುಭವಿಗಳು. ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ. ಗರಿಷ್ಠ ಯೋಜನಾ ವೆಚ್ಚ 10 crore ಹಾಗೂ ಗರಿಷ್ಠ ಸಹಾಯಧನ 3 crore. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹವಾಮಾನ ಆಧಾರಿತ ಕೃಷಿ ತಾಂತ್ರಿಕತೆಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಸಂಸ್ಥೆಯ ಉಪನಿರ್ದೇಶಕರಾದ ಡಾ ಜಿಎಚ್ ಯೋಗೇಶ್ ಅವರೊಂದಿಗೆ ಸಂದರ್ಶನವಿದೆ. ಕೇಳುಗರೆ ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿದ್ದಾರೆ ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಜಿಎಚ್ ಯೋಗೀಶ್ ಅವರು. ಡಾಕ್ಟರ್ ಜಿಎಚ್ ಯೋಗೀಶ್ ಅವರು ನಮ್ಮೊಂದಿಗೆ ಮಾತನಾಡಲಿದ್ದಾರೆ. ಈ ಬಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ವಾಡಿಕೆಗಿಂತ ಹೆಚ್ಚಾಗಿ ಮಳೆ ಆಗ್ತಾ ಇದೆ, ಮತ್ತು ಈ ಮಳೆಯಿಂದ ರೈತರು ನಾಟಿ ಮಾಡಿದಂಥ ಫಸಲನ್ನು ತೆಗೆದುಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈಗಾಗಲೇ ನಾನು ಹೇಳಿದ ಹಾಗೆ ವಾಡಿಕೆಗಿಂತ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಎಷ್ಟೋ ಜನ ಕೃಷಿಕರು ಸಕಾಲದಲ್ಲಿ ನಾಟಿ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಬಿತ್ತನೆ ಮಾಡೋಕ್ಕಾಗ್ತಾ ಇಲ್ಲ. ಅದೇ ರೀತಿಯಾಗಿ ಬಿತ್ತನೆಯಾಗಿ ಕೈಗೆ ಬಂದಂಥ ಬೆಳೆಗಳನ್ನು ಸಮರ್ಪಕವಾಗಿ ಅವರು ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ರೈತರು ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಇವತ್ತಿನ ದಿನ ಪ್ರಮುಖವಾಗಿ ನಾನು ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಎರಡು ಸನ್ನಿವೇಶಗಳು. ಕೃಷಿ ಒಂದು ಅತಂತ್ರ ಸ್ಥಿತಿನಲ್ಲಿ ನಿರ್ಮಾಣ ಆಗ್ತಾಯಿದೆ. ಏಕೆ ಅಂತಂತಂದರೆ, ನಮಗೆ ಗೊತ್ತಿದೆ ಈ ವಾತಾವರಣದಲ್ಲಿ ನಮಗೆ ಏರುಪೇರುಗಳಾಗೋದ್ರಿಂದ ಒಂದು ಕಡೆ ಬರ, ಒಂದು ಕಡೆ ಪ್ರವಾಹ ಉಂಟಾಗ್ತದೆ. ಬರ ಉಂಟಾದಾಗ ನಾವು ಬಿತ್ತನೆ ಮಾಡಲಿಕ್ಕಾಗಲ್ಲ, ಬಿತ್ತನೆ ಮಾಡಿದಂಥ ಬೆಳೆ ಸರಿಯಾಗಿ ಕೈಗೆ ಬರೋದಿಲ್ಲ. ಇನ್ನು ಪ್ರವಾಹ ಉಂಟಾದಾಗ ಒಳ್ಳೆ ಮಳೆ ಆಗಿರ್ತದೆ, ತುಂಬ ಚೆನ್ನಾಗಿ ಬೆಳೆ ಬಂದುಬಿಟ್ಟಿರ್ತದೆ, ಆವಾಗ ನಮಗೆ ಬೆಳೆನ ಕೈಗೆತ್ಕೊಳ್ಳಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದು. ಬಟ್ ಈ ವರ್ಷದಲ್ಲಿ ಪ್ರಸ್ತುತ ಸಾಲಿನಲ್ಲಿ ನಮಗೇನಾಗ್ತದೆ ಅಂತಂದರೆ, ಅತಿ ಹೆಚ್ಚು ಮಳೆ ಆಗೋದ್ರಿಂದ ನಮಗೆ ಪ್ರವಾಹ ಹೆಚ್ಚಾಗಿದೆ. ಈ ಪ್ರವಾಹ ಹೆಚ್ಚಾದಾಗ ಏನಾಗ್ತದೆ ಗೊತ್ತಿದೆ ನಮಗೆ. ಪ್ರಮುಖವಾಗಿ ಮಳೆ ಹೆಚ್ಚಾಗ್ತದೆ, ಭೂಮಿನಲ್ಲಿ ಶೀತ ಹೆಚ್ಚಾಗ್ತದೆ, ನೆಕ್ಸ್ಟ್ ಭೂಮಿಯ ಮೇಲೆ ನೀರು ನಿಂತ್ಕೊಳ್ಳೋದ್ರಿಂದ ಗಿಡಗಳು ಒಣಗಲಿಕ್ಕೆ, ಅಂದರೆ ಗಿಡಗಳು ನಿಗದಿತ ಆಹಾರವನ್ನು ತಯಾರು ಮಾಡ್ಕೊಳ್ಳೋಕ್ಕಾಗ್ದೇ, ಪೋಷಕಾಂಶಗಳನ್ನ ಹೀರ್ಕೊಳ್ಳೋಕ್ಕಾಗ್ದೇ, ಗಾಳಿಯನ್ನು ಬೇರಿನ ಮುಖಾಂತರ ಹೀರ್ಕೊಳ್ಳೋಕ್ಕಾಗ್ದೇ ಏನಾಗ್ತದೆ, ಗಿಡ ನರಳುತ್ತದೆ. ಆವಾಗ ಏನಾಗ್ತದೆ, ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ. ಈಗೇನಾಗ್ತದೆ, ಈಗ ತುಂಬ ಅತಿ ಹೆಚ್ಚಿನ ದಿನಗಳ ಕಾಲ ಭೂಮಿನಲ್ಲಿ ಮಣ್ಣಿನಲ್ಲಿ ನೀರು ನಿಂತ್ಕೊಂಡಾಗ ಅಂಥ ಸಂದರ್ಭದಲ್ಲಿ ಗಿಡ ಏನು ಅದರ ಬೆಳವಣಿಗೆ ಕುಂಠಿತ ಆಗಿರ್ತದೆ, ಅದನ್ನು ಸುಧಾರಿಸ್ಲಿಕ್ಕೆ ನಾವೇನು ಮಾಡಬೇಕು ಅಂತಂತಂದರೆ, ಜಮೀನಿನಲ್ಲಿ ಫಸ್ಟ್ ನಿಂತಹ ನೀರನ್ನು ನಾವು ಹೊರಗೆ ಹಾಕ್ಲಿಕ್ಕೆ ನಾವು ಕ್ರಮಗಳನ್ನ ಕೈಗೆತ್ಕೊಳ್ಬೇಕು. ನೋಡ್ತೀವಿ ನಾವು ಇಂದಿನ ಅವಧಿನಲ್ಲಿ ಎಲ್ಲ ರೈತರ ಜಮೀನುಗಳಲ್ಲಿ ಜಮೀನಿನ ಪಕ್ಕದಲ್ಲಿ ನಮಗೇನಿತ್ತು ಅಂತಂತ ನೀರು ಗಾಲುವೆಗಳಂತ ಇದ್ವು. ಆ ನೀರು ಗಾಲುವೆಗಳನ್ನು ನಾವಿವತ್ತು ಎಲ್ಲ ರೈತರು ಮುಚ್ಕೊಂಡು ಬಿಟ್ಟಿದ್ದಾರೆ, ಎಲ್ಲ ಒತ್ತುವರಿ ಮಾಡ್ಕೊಂಡು ಮುಚ್ಕೊಂಡ್ಬಿಟ್ಟಿದ್ದಾರೆ. ಆ ನೀರು ಗಾಲುವೆಗಳನ್ನು ಮೊದಲು ಸರಿಪಡಿಸ್ಕೊಂಡಾಗ ಏನಾಗ್ತದೆ, ನಮ್ಮ ಜಮೀನಿನಲ್ಲಿ ಹೆಚ್ಚಾಗಿ ನೀರು ನಿಲ್ಲಲಿಕ್ಕೆ ಅವಕಾಶ ಇರೋದಿಲ್ಲ, ಅದು ಸರಾಗವಾಗಿ ಹೊರಗಡೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಆ ನೀರು ದಾರಿಯನ್ನು ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ನಮ್ಮ ಕೃಷಿ ಇಲಾಖೆ ವತಿಯಿಂದ ಆಗಿರ್ಬೋದು, ನರೇಗಾ ಯೋಜನೆಯಲ್ಲಿ ಆಗಿರ್ಬೋದು, ಅದಕ್ಕೆ ಹಣವನ್ನು ಕೊಡ್ತಾರೆ. ಆ ಸುತ್ತಮುತ್ತಲ ರೈತರು ಸೇರಿಕೊಂಡು ಆ ನೀರು ಗಾಲುವೆಯನ್ನು ಮಣ್ಣನ್ನು ಉಳೆತ್ಕೊಂಡು ಆ ನೀರು ಗಾಲುವೆಯ ಮುಖಾಂತರ ಸುರಕ್ಷಿತವಾಗಿ ಹೆಚ್ಚಾದ ನೀರನ್ನು ಸೇಫಾಗಿ ಒಂದು ಕೆರೆಗೋ ಹಳ್ಳಕ್ಕೋ ಎಲ್ಲಿಗೋ ಬಿಡಲಿಕ್ಕೆ ಅದು ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಒಂದನ್ನು ಕೆಲಸವನ್ನು ಮಾಡ್ಬೋದು. ಎರಡನೇದಾಗಿ ಬಂದಾಗ, ನನ್ನ ಸ್ವಂತ ಜಮೀನಿನಲ್ಲಿ ಹೇಗೆ ನೀರು ನಿಂತ್ಕೊಂಡಿದೆ, ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು ಹೇಗೆ ಅಂತ ಬಂದಾಗ, ನೋಡಿಕೊಂಡು ಇಳಿಜಾರು ಗುಂಟ ನಾವು ಒಂದು ಬಸಿಗಾಲುವೆಯನ್ನು ತೆಗೆದಿಬೇಕಾಗ್ತದೆ. ಬಸಿಗಾಲುವೆಯನ್ನು ತೆಗೆದಾಗ ಏನಾಗ್ತದೆ, ಸುತ್ತಮುತ್ತ ಇರತಕ್ಕಂಥ ಶೀತ ಏನಾಗ್ತದೆ ಆ ಬಸಿಗಾಲುವೆ ಮುಖಾಂತರ ಇಳ್ಕೊಂಡು ಅದನ್ನು ನೀರು ದಾರಿಗೆ ತಂದು ಅಟ್ಯಾಚ್ ಮಾಡಿದಾಗ ಏನಾಗ್ತದೆ, ನಮ್ಮ ಭೂಮಿನಲ್ಲಿ ನೀರು ನಿಲ್ತಕ್ಕಂಥದ್ದು ಕಡಿಮೆ ಆಗ್ತದೆ, ಶೀತಾಂಶ ಕಡಿಮೆ ಆಗ್ತದೆ. ಇವೆರಡನ್ನು ನಾವು 48 hours ಒಳಗಡೆ, ಅಂದರೆ 2-3 days ನಾವು ಮುಗಿಸ್ಬಿಡಬೇಕು. 2 days ಮೇಲ್ಪಟ್ಟು ಏನಾದರೂ ನಮ್ಮ ಬೆಳೆನಲ್ಲಿ ನೀರು ನಿಂತ್ಕೊಳ್ತದೆ ಅಂತಂತಂದರೆ, ಆ ಬೆಳೆ ಬೆಳವಣಿಗೆ ತುಂಬಾ ಕುಂಠಿತ ಆಗ್ತದೆ. ಅಂತಹ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಇಮ್ಮಿಡಿಯೇಟಾಗಿ ಎರಡು ದಿನ ಆದಮೇಲೆ ಮೂರು ದಿನ ಆದಮೇಲೆ ನಾವು ಆ ಬೆಳೆಗೆ ಏನು ಮಾಡಬೇಕು ಅಂತಂದರೆ, ಈ ಪೋಷಕಾಂಶಗಳನ್ನು ಎಲೆಯ ಮುಖಾಂತರ ಸಿಂಪರಣೆ ಮಾಡ್ತಕ್ಕಂಥ ಒಂದು ಪದ್ಧತಿನ ನಾವು ಅಳವಡಿಕೆ ಮಾಡ್ಕೋಬೇಕಾಗ್ತದೆ. ಈಗ ಎಕ್ಸಾಂಪಲ್ನ ನಾವು ತೆಗೆದುಕೊಂಡಾಗ, ಮನುಷ್ಯ ಈಗ ಜ್ವರ ಬಂದುಬಿಟ್ಟು ಸುಸ್ತಾಗ್ಬಿಟ್ಟಿರ್ತಾನೆ, ಅವನನ್ನು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ ತಕ್ಷಣ ಅವನಿಗೆ ಚಪಾತಿ ತಿನ್ನಿ ಅಥವಾ ಮುದ್ದೆ ತಿನ್ನಿ ಅಂತ ಹೇಳೋದಿಲ್ಲ. ಯಾಕೆ ಅಂತಂದರೆ ಅವನ ಜೀರ್ಣಶಕ್ತಿ ಕಡಿಮೆ ಇರ್ತದೆ ಅಂತಂತಂದು. ಹಾಗೆಯೇ ಬೆಳವಣಿಗೆಯಲ್ಲೂ ಸಹಿತ ನಮ್ಮ ಪೋಷಕಾಂಶಗಳನ್ನ ಹೀರ್ಕೊಳ್ತಕ್ಕಂಥ ಭಾಗ ಯಾವುದು ಅಂತಂದರೆ ಬೇರು. ಆ ಬೇರುಗಳು ಸಂಪೂರ್ಣವಾಗಿ ಮುಳುಗಿರೋದ್ರಿಂದ, ಅಲ್ಲಿ ಗಾಳಿ ಆಡದೇ ಇರೋದ್ರಿಂದ ಅಲ್ಲಿ ಹೀರ್ಕೊಳ್ತಕ್ಕಂಥ ಶಕ್ತಿ ಕುಂಠಿತ ಆಗಿರ್ತದೆ. ಆವಾಗ ಏನು ಮಾಡಬೇಕು, ಮನುಷ್ಯರಿಗೆ ಹೇಗೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ ತಕ್ಷಣ ಗ್ಲೂಕೋಸ್ನ ಎಂಟ್ರಿ ಮಾಡ್ತಾರೆ, ಹಾಗೆಯೇ ಗಿಡಗಳಿಗೂ ಸಹಿತ ಗ್ಲೂಕೋಸ್ ರೂಪದಲ್ಲಿ ನಾವು ಈ ನೀರಿನಲ್ಲಿ ಕರಗ್ತಕ್ಕಂಥ ರಸಗೊಬ್ಬರಗಳನ್ನ ಸಿಂಪರಣೆ ಮಾಡಬೇಕು. ಎಲೆಯ ಮೇಲ್ಭಾಗದಲ್ಲಿ ಸಿಂಪರಣೆ ಮಾಡಿದಾಗ ಏನಾಗ್ತದೆ, ಎಲೆಯಿಂದ ಪೋಷಕಾಂಶಗಳನ್ನ ಹೀರ್ಕೊಂಡು ಗಿಡ ಸ್ವಲ್ಪ ದಿನ ತಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ. ಯಾವ ರೀತಿಯ ಗೊಬ್ಬರಗಳನ್ನು ಸಿಂಪರಣೆ ಮಾಡಬೇಕು ಅಂತಕ್ಕಂಥ ಬಂದಾಗ ಏನಾಗ್ತದೆ ನೋಡಿ, 19 ಅಂತಕ್ಕಂಥದ್ದಿದೆ, 19 ಗೊಬ್ಬರ. ಆ ಗೊಬ್ಬರವನ್ನು 1 ಲೀಟರ್ ನೀರು ಗ್ರಾಮ್ಗೆ 5-10 ಗ್ರಾಮ್. ನೆಕ್ಸ್ಟ್ ಕೃಷಿ ಇಲಾಖೆಯಲ್ಲಿ ದ್ರವ ರೂಪದ ಲಘು ಪೋಷಕಾಂಶ ಮಿಶ್ರಣವನ್ನು ಕೊಡ್ತಾರೆ, ಲಿಕ್ವಿಡ್ ಮೈಕ್ರೋನ್ಯೂಟ್ರಿಯಂಟ್ ಅಂತ ಮಿಕ್ಸ್ಚರ್ ಅಂತ ಕೇಳ್ತೀವಿ, ಅದನ್ನು ಕೊಡ್ತಾರೆ. ಅದನ್ನು 5-10 ml ಪ್ಲಸ್ 5-10 ಗ್ರಾಮು 19 1 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು, ಎಷ್ಟು ನೀರು ಬೇಕಾಗ್ತದೆ ಅದರ ಪ್ರಮಾಣದಲ್ಲಿ ಅವಶ್ಯಕತೆ ಅನುಗುಣವಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ನಾವು ಸಿಂಪರಣೆ ಮಾಡಿದ್ದಲ್ಲಿ ಆ ಬೆಳೆನಲ್ಲಿ ಉತ್ತಮವಾಗಿ ಇಳುವರಿನ ಪಡೆದುಕೊಳ್ಬೋದು. ಇದ್ರ ಜೊತೆಗೆ ನಾವೇನು ಮಾಡಬೇಕು ಅಂತಂತಂದರೆ, 1 ನಿಂಬೆಹಣ್ಣು ಪ್ಲಸ್ 1 ಶಾಂಪೂ ಪ್ಯಾಕೆಟನ್ನು ಹಾಕ್ಕೊಂಡಾಗ ಅದು ಉತ್ತಮವಾದ ರಿಸಲ್ಟ್ ಬರ್ತದೆ. ಇನ್ನೊಂದ್ಸಲಿ ಅದನ್ನು ರೈತರಿಗೆ ಅರ್ಥ ಆಗಲಿ ಅಂತ ರಿಪೀಟ್ ಮಾಡ್ತೇನೆ. 1 ಲೀಟರ್ ನೀರಿಗೆ 5-10 ಗ್ರಾಮು 19 5-10 ml ಲಿಕ್ವಿಡ್ ಮೈಕ್ರೋನ್ಯೂಟ್ರಿಯಂಟ್, ಆಮೇಲೆ 1 ಕ್ಯಾನ್ಗೆ ಅಂದರೆ 20 ಲೀಟರ್ ಕ್ಯಾನ್ಗೆ 1 ನಿಂಬೆಹಣ್ಣು ಪ್ಲಸ್ 1 ಸಣ್ಣ 50 ಪೈಸದ್ದು 1 ರೂಪಾಯಿದ್ದು ಶಾಂಪು ಪ್ಯಾಕೆಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಸಿಂಪರಣೆ ಮಾಡಿದರೆ ಆ ಬೆಳೆಗೆ ಏನಾಗ್ತದೆ, ತತ್ಕಾಲಕ್ಕೆ ಪೋಷಕಾಂಶಗಳು ಪೂರೈಕೆ ಆಗ್ತದೆ. ಆ ಬೆಳೆ ಏನಾಗ್ತದೆ, ಕಡಿಮೆ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಗಿಡಗಳನ್ನ ರಕ್ಷಣೆ ಮಾಡ್ಬೋದು. ಅದಲ್ಲದೇ ಇನ್ನೇನಾಗ್ತದೆ ಅಂತಂತಂದರೆ, ಈ ಜಾಸ್ತಿ ದಿನ ನೀರು ನಿಂತ್ಕೊಂಡಾಗ ಅಥವಾ ಶೀತ ಆದಾಗ ಏನಾಗ್ತದೆ, ಯೂಸ್ವಲಿ ಏನಾಗ್ತದೆ, ಗಿಡಗಳಿಗೆ ಆಹಾರ ಸರಬರಾಜು ಆಗಲ್ಲ. ಅವಾಗ ಏನಾಗ್ತದೆ, ಗಿಡಗಳು ವೀಕ್ ಆಗ್ತವೆ, ಅಂದರೆ ಸೊರಗ್ತವೆ. ಆ ವೀಕ್ ಆದಾಗ ಏನಾಗ್ತದೆ, ಈಗ ನಾವು ಹೆಂಗೆ ವೀಕ್ ಮನುಷ್ಯರು ವೀಕ್ ಅಂತಂದ ತಕ್ಷಣ ಯಾರಾದರೂ ಕಳ್ಳರಿರ್ಬೋದು ಅಥವಾ ಯಾರಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ, ಅದೇ ರೀತಿ ಈ ರೋಗಾಣುಗಳು ಕೀಟಾಣುಗಳು ಇದ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತವೆ. ಆವಾಗ ನಾವೇನು ಮಾಡಬೇಕು ಅಂತಂದ್ರೆ, ರೈತ ಬಾಂಧವರು ಆ ನಮ್ಮ ಜಮೀನಿನಲ್ಲಿ ಸುತ್ತಾಡಬೇಕು, ಎಲ್ಲಿಯಾದರೂ ಏನಾದರೂ ಬೇರು ಕೊಳೆ ಆಗ್ತಿದೆಯಾ, ಕಾಂಡ ಕೊಳೆ ಆಗ್ತಿದೆಯಾ, ಎಲೆ ಮೇಲೆ ಏನಾದರೂ ಚುಕ್ಕೆ ಬರ್ತಾ ಇದ್ದಾವ, ರೋಗಗಳು ಬರ್ತಾ ಇದ್ದಾವ, ಇದನ್ನೆಲ್ಲ ಗಮನಿಸ್ಕೊಂಡು ತಜ್ಞರನ್ನು ಸಂಪರ್ಕ ಮಾಡಿಕೊಂಡು ಒಂದು ಯಾವುದಾದ್ರೂ ಶಿಲೀಂಧ್ರನಾಶಕ ಇರ್ಬೋದು ಅಥವಾ ಕೀಟನಾಶಕ ಇರ್ಬೋದು ಸಿಂಪರಣೆ ಮಾಡಿಕೊಂಡಾಗ ಏನಾಗ್ತದೆ, ಆ ರೋಗ ಉಲ್ಬಣ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಇದು ಬೆಳವಣಿಗೆ ಹಂತದಲ್ಲಿ ಬಂದಾಗ ಇನ್ನು ಕಟಾವಿಗೆ ಬಂದುಬಿಟ್ಟಿರ್ತದೆ ಬೆಳೆ. ಈಗ ಹಲವಾರು ಜನ ಈಗ ಮೆಕ್ಕೆಜೋಳನ ಬೇಸಿಗೆನಲ್ಲಿ ಹಾಕಿರ್ತಾರೆ, ಕಟಾವಿಗೆ ಬಂದುಬಿಟ್ಟಿರ್ತದೆ. ಆವಾಗ ನಾವು ಯಾವ ಕ್ರಮಗಳನ್ನ ಅನುಸರಿಸ್ಬೇಕು? ಈಗೇನಾಗ್ತದೆ, ಮೊಟ್ಟ ಮೊದಲನೇದಾಗಿ ಕಟಾವಿಗೆ ಬಂದಾಗ ಆ ಎಲ್ಲ ಆಲ್ರೆಡಿ ಕಾಳುಗಳು ಒಣಗ್ತಾ ಬಂದಿರ್ತವೆ. ಆವಾಗ ಏನಾದರೂ ನಾವು ಕಟಾವು ಮಾಡಿ ಕೆಳಗಡೆ ಹಾಕಿದರೆ ಅದನ್ನು ಎತ್ತಲಿಕ್ಕೆ ಆಗಲ್ಲ, ಒಣಗಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗ್ತದೆ, ಕಟಾವನ್ನು ಮಳೆ ಮುಗಿಯೋ ತನಕ ಸ್ವಲ್ಪ ಮುಂದೂಡಬೇಕು ಮೊಟ್ಟ ಮೊದಲನೇದಾಗಿ. ಅದು ಗಿಡದಲ್ಲೇ ಇದ್ದರೆ ಏನೂ ಆಗೋದಿಲ್ಲ, ಕಟಾವು ಮಾಡಿ ಕೆಳಗಡೆ ಹಾಕಿದ್ವಿ ಅಂತಂತಂದರೆ ಅದು ಮೊಳಕೆ ಬರಲಿಕ್ಕೆ ಶುರುವಾಗ್ತದೆ, ಜೊತೆಗೆ ಗುಣಮಟ್ಟನೂ ಸಹಿತ ಹಾಳಾಗ್ತದೆ. ಹಾಗಾಗಿ ಏನು ಮಾಡಬೇಕು, ಅದನ್ನು ಸ್ವಲ್ಪ ಮುಂದೂಡಬೇಕು. ನೆಕ್ಸ್ಟ್ ಎರಡನೇದು, ಮಳೆ ಒಂದು ಸ್ವಲ್ಪ ಕಡಿಮೆ ಆದ ತಕ್ಷಣ ನಾವು ಅದನ್ನು ಕಟಾವು ಮಾಡಿಕೊಂಡು ಒಣಗಿಸ್ಕೊಳ್ತಕ್ಕಂಥ ಇದನ್ನು ಮಾಡ್ಕೋಬೇಕಾಗ್ತದೆ. ಈ ಕಟಾವಿನ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ನಮಗೆ ಈಗ ಮಳೆ ಬರ್ತದೆ ಇಲ್ಲ ಅಂತಕ್ಕಂಥದ್ದು ಹೇಗೆ ಗೊತ್ತಾಗ್ತದೆ, ಅದನ್ನು ಹೇಗೆ ಡಿಸೈಡ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ರೈತರಿಗೆ ಒಂದು ಪ್ರಶ್ನೆ ಇರ್ತದೆ. ಆ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಮಳೆ ಬರ್ತದಾ ಇಲ್ಲ ಅಂತ ತಿಳ್ಕೊಳ್ಲಿಕ್ಕೆ, ಅದು ಎಸ್ಪೆಷಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ, ನಾನು ಯಾವ ಜಮೀನಿನಲ್ಲಿ ಯಾವ ಊರಿನಲ್ಲಿ ವಾಸವಾಗಿದ್ದೀನಿ, ಆ ಪಂಚಾಯತಿನಲ್ಲಿ ಮಳೆ ಬರ್ತದಾ ಇಲ್ಲ, ಇವತ್ತು ಬರ್ತದಾ, ನಾಳೆ ಬರ್ತದಾ, ನಾಡಿದ್ದು ಬರ್ತದಾ, 3 ದಿನಗಳ ಕಾಲ ಹೇಗೆ ಮಳೆ ಇದೆ ಅಂತಕ್ಕಂಥದ್ದು ತಿಳ್ಕೊಳ್ಲಿಕ್ಕೆ ಒಂದು ದೂರವಾಣಿ ಸಂಖ್ಯೆನ ನಾನು ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಒಂದು ಫೋನ್ ಮಾಡಿದರೆ ಸಾಕು, ಅವರು ನಿಮ್ಮ ಪಂಚಾಯತಿನಲ್ಲಿ ಹೇಗೆ ಮಳೆ ಬರ್ತದೆ, ಹೇಗೆ ಬರಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ದಯಮಾಡಿ ರೈತರು ನೋಟ್ ಮಾಡ್ಕೊಳ್ಳಿ, 9-2-4-3-3-4-5-4-3-3. ಇನ್ನೊಂದ್ಸಲಿ ಹೇಳ್ತೇನೆ, 9-2-4-3-3-4-5-4-3-3. ಇದು ವರುಣಮಿತ್ರ ಅಂತಕ್ಕಂಥ ಒಂದು ಏನು ನಮ್ಮ ಕರ್ನಾಟಕ ಸರ್ಕಾರ ಅನುಷ್ಠಾನ ಮಾಡಿದೆ, ವರುಣಮಿತ್ರದ ದೂರವಾಣಿ ಸಂಖ್ಯೆ. ಇದಕ್ಕೆ ಉಚಿತವಾಗಿ ಕಾಲು ಏನು ಯಾವುದು ದುಡ್ಡು ಕಟ್ಟಾಗೋದಿಲ್ಲ. ಇದಕ್ಕೆ ಫೋನ್ ಮಾಡಿಕೊಂಡು ನಮ್ಮ ಭಾಗದಲ್ಲಿ ಮಳೆ ಹೇಗಿದೆ, ಈಗ ಆಲ್ರೆಡಿ ಮಳೆ ತುಂಬ ಬರ್ತಾ ಇದ್ದರೆ ಇನ್ನು ಎಷ್ಟು ದಿನ ಮುಂದುವರಿತದೆ, ನನ್ನ ಕಟಾವನ್ನು ಎಷ್ಟು ದಿನದ್ದು ಮುಂದೂಡಬೇಕಾಗ್ತದೆ, ಅಥವಾ ನನ್ನ ಬೇಸಾಯ ಚಟುವಟಿಕೆಗಳನ್ನ ಎಷ್ಟು ದಿನ ಸ್ಥಗಿತಗೊಳಿಸಬೇಕಾಗ್ತದೆ, ಯಾವ ಕ್ರಮಗಳನ್ನ ಕೈಗೆತ್ತಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಳೆ ಮುನ್ಸೂಚನೆಗಳಿರ್ಬೋದು, ಹವಾಮಾನ ಮುನ್ಸೂಚನೆಗಳಿರ್ಬೋದು, ಇವನ್ನೆಲ್ಲವನ್ನು ಸಹಿತ ಸಂಪೂರ್ಣವಾಗಿ ಸಿಗುತ್ತೆ ಇಲ್ಲಿ. ಸಿಕ್ಕ ಒಂದು ವೇಳೆ ಏನಾರು ಅವ್ರು ಕರೆ ಮಾಡಿದಾಗ ಸರಿಯಾಗಿ ಕರೆ ಸಿಗಲಿಲ್ಲ ಅಥವಾ ಎಂಗೇಜ್ ಬರ್ತಾ ಇದೆ ಅನ್ನೋ ಥರ ಆದರೆ ಪುನಃ ಸಂಪರ್ಕ ಮಾಡ್ಬೋದು ಅವರು. ಹೌದು, ಅಲ್ಲಿ ಏನಾಗ್ತದೆ, ನೂರಾರು ಜನ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅಟೆಂಡ್ ಮಾಡ್ತಾರೆ, ಅದು ಎಲ್ಲರೂ ಸಹಿತ ಒಂದೇ ನಂಬರ್ಗೆ ಕಾಲ್ ಮಾಡ್ತಾರೆ. ಬಟ್ ನೂರಾರು ಕಾಲ್ಗಳು ಒಂದೇ ನಂಬರ್ಗೇನೆ ರಿಸೀವ್ ಆಗಲಿಕ್ಕೆ ಆ ಒಂದು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾರು ಗಾಬರಿ ಪಡಬೇಕಾಗಿಲ್ಲ, ಅದನ್ನು ಅದಕ್ಕೆ ಸಂಪರ್ಕ ಮಾಡಿಕೊಂಡು ಮಳೆ ಮುನ್ಸೂಚನೆ ವರದಿಗಳನ್ನ ಪಡೆದುಕೊಂಡು ರೈತರು ತಮ್ಮ ಬೇಸಾಯ ಚಟುವಟಿಕೆಗಳನ್ನ ಪ್ಲಾನ್ ಮಾಡ್ಬೋದು. ಸರ್, ಇವಾಗ ನೀವು ಮಾತನಾಡ್ತಾ ಹೇಳಿದ್ರೆ ನೀರು ಗಾಲುವೆಗಳನ್ನ ನಾವು ತೆಗೆದುಕೊಳ್ಬೇಕು ಅಂತ, ಸಾಮಾನ್ಯವಾಗಿ ಮಳೆ ನೀರು ಸಂಗ್ರಹಣೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿರೋದ್ರಿಂದ ಬದುಗಳನ್ನ ನಿರ್ಮಾಣ ಮಾಡಬೇಕು ಮತ್ತು ನಮ್ಮ ಜಮೀನಿಂದ ನೀರು ಹೊರಗಡೆ ಹೋಗದೆ ಇರೋ ಥರ ನಾವು ಕ್ರಮವನ್ನು ಅನುಸರಿಸಬೇಕು, ಅಲ್ಲಿ ಹೊರಗಡೆ ಹೋದರೆ ನಮ್ಮ ಜಮೀನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ನೀರಿನ ಜೊತೆ ಹೊರಟೋಗ್ತವೆ ಅಂತ ಹೇಳಿ ಎಲ್ಲ ಜಮೀನುಗಳಿಗೂ ಸಾಮಾನ್ಯವಾಗಿ ಈಗ ಬದುಗಳನ್ನ ಹಾಕಿದ್ದಾರೆ. ಮತ್ತು ಈ ರೀತಿಯಾದ ಹಳ್ಳಗಳನ್ನ ಮುಚ್ಚೋದಕ್ಕೆ ಅದು ಒಂದು ಕಾರಣ ಆಗಿರಬಹುದು. ಈ ರೀತಿಯಾದ ವ್ಯವಸ್ಥೆ ಇದ್ದಾಗ ತಕ್ಷಣಕ್ಕೆ ಅವರು ಮಳೆನೂ ಕೂಡ ಬಿಡುಕೊಡಲ್ಲ, ಅವರು ಹೋಗಿ 48 ಗಂಟೆಗಳ ಒಳಗಡೆ ನೀರ್ಗಾಲುವೆಯನ್ನು ಮಾಡಬೇಕು ಮತ್ತು ಆ ರೀತಿಯ ಸಂದರ್ಭಗಳಲ್ಲಿ ರೈತರಿಗೆ ಒಂದು ರೀತಿ ಸಂದಿಗ್ಧವಾದ ಸ್ಥಿತಿ, ಇದನ್ನು ಹೇಗೆ ಎದುರಿಸ್ಬೇಕು ಅಂತ. ಒಂದೇನಂತಂತಂದರೆ ತಾವು ಹೇಳಿದ್ದಂಥ ಉತ್ತಮವಾದಂತಹ ಪಾಯಿಂಟ್ ನಾನು ಆಗಲೇ ಹೇಳ್ತಾ ಇದ್ದೆ, ನೀರುಗಾಲುವೆಯನ್ನು ಮಾಡಬೇಕು ಅಂತಂದರೆ ನೀರುಗಾಲುವೆಯನ್ನು ನಾವು ಮಳೆ ಬಂದಾಗ ಮಾಡಲಿಕ್ಕೆ ಆಗೋದಿಲ್ಲ. ನಾವೇನು ಮಾಡಬೇಕು ಅಂತಂದರೆ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಟೈಮ್ ಇರ್ತದೆ, ಆ ಸಂದರ್ಭದಲ್ಲಿ ನಾವು ನರೇಗಾ ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಿಕೊಂಡು ನೀರುಗಾಲುವೆಯನ್ನು ಮಾಡ್ಕೋಬೇಕು. ಎಲ್ಲಿ ನಮ್ಮಲ್ಲಿ ಪ್ರವಾಹ ಏನು ಬರಲ್ಲ, ನನಗೆ ಮೇಲ್ಗಡೆಯಿಂದ ಏನು ನೀರು ಬರಲ್ಲ ನನ್ನ ಜಮೀನಿಗೆ ಅಂತ ಏನು ಇದಿಲ್ಲ ಅಂತಂದರೆ ಅಂತಹ ರೈತರು ಏನು ಮಾಡಬೇಕಾಗ್ತದೆ, ಜಮೀನಿನಲ್ಲಿ ಮಳೆ ನೀರಿನ ಸಂರಕ್ಷಣೆಗೆ ಬದುಗಳನ್ನು ಹಾಕಬೇಕಾಗ್ತದೆ. ಬದುಗಳನ್ನು ನಾವೇನು ಮಾಡ್ತೇವೆ ಅಂತಂತಂದರೆ ಒಂದು ಎಕರೆನಲ್ಲಿ ನಾವು 100 ಮೀಟ್ರ್ ಉದ್ದದ ಬದು ಅಂದರೆ 300 ಅಡಿ ಉದ್ದದ ಬದುವನ್ನು ನಾವು ಹಾಕಬೇಕು ಅಂತೀವಿ. 300 ಅಡಿ ಉದ್ದದ ಬದುವನ್ನು ಹಾಕಲಿಕ್ಕೆ ನರೇಗಾ ಯೋಜನೆಯಡಿ ಒಂದು ಎಕರೆಗೆ 15,000-16,000 ರೂಪಾಯಿ ದುಡ್ಡನ್ನು ಕೊಡ್ತಾರೆ. ಅದನ್ನು ಬದುವನ್ನು ಹಾಕ್ಕೊಂಡು ಎಲ್ಲಿ ತೇವಾಂಶ ಕೊರತೆ ಬರ್ತದೆ, ಆಗಲೇ ಹೇಳ್ತಾ ಇದ್ದೆ ಒಂದು ಬರಹ ಒಂದು ಪ್ರವಾಹ, ಎಲ್ಲಿ ತೇವಾಂಶ ಕೊರತೆ ಕಂಡು ಬರ್ತದೆ ಅಲ್ಲಿ ಬದುಗಳನ್ನು ಹಾಕ್ಕೊಂಡು ತೇವಾಂಶವನ್ನು ಸಂರಕ್ಷಣೆ ಮಾಡಿಕೊಂಡು ಮಣ್ಣನ್ನು ಸಂರಕ್ಷಣೆ ಮಾಡಿಕೊಂಡು ಬೆಳೆಯನ್ನು ಬೆಳೀತಕ್ಕಂಥ ಕ್ರಮಗಳನ್ನು ರೈತರು ಕೈಗೆತ್ತಿಕೊಳ್ಬೇಕು. ಎಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ ಅಂತಹ ಸಂದರ್ಭದಲ್ಲಿ ಬದುಗಳನ್ನು ಹಾಕ್ಕೋಬೇಕು. ಸೆಕೆಂಡ್ ಒಂದು, ಬದುವಿನ ಹಿಂದೆ ಹೆಚ್ಚಾಗಿ ನೀರು ನಿಲ್ಲಬಾರ್ದು, ಆ ರೀತಿ ಎಚ್ಚರವನ್ನು ವಹಿಸ್ಕೋಬೇಕು. ಆವಾಗ ನಾವೇನು ಮಾಡಬೇಕಾಗ್ತದೆ, ಕೋಡಿಯನ್ನು ಮಾಡಿಕೊಂಡು ಕೋಡಿ ಬದು 2 ಅಡಿ ಎತ್ತರ ಇದ್ದರೆ ಕೋಡಿಯನ್ನು 1 ಅಡಿ ಎತ್ತರಕ್ಕೆ ನಿಲ್ಲಿಸಿ 1 ಅಡಿ ಎತ್ತರದ ಮೇಲ್ಪಟ್ಟು ಬರ್ತಕ್ಕಂಥ ನೀರನ್ನು ಸೇಫಾಗಿ ನೀರು ದಾರಿಗೆ ಬಿಟ್ಟು ಸುರಕ್ಷಿತವಾಗಿ ಹೊರಗಡೆ ಕಳಿಸ್ಲಿಕ್ಕೆ ನಾವು ಕ್ರಮಗಳನ್ನು ಕೈಗೆತ್ತಿಕೊಳ್ಬೇಕು. ಹಾಗಾಗಿ ಬದು ಯಾರಾದರೂ ಅವೈಜ್ಞಾನಿಕವಾಗಿ ಬದುಗಳನ್ನು ಹಾಕ್ಕೊಂಡ್ರೆ ಅದು ಪ್ರವಾಹಕ್ಕೆ ಕಾರಣ ಆಗ್ತದೆ. ಬದುವನ್ನು ನಾವು ಹಾಕ್ತಕ್ಕಂಥದ್ದು ಪ್ರಮುಖವಾಗಿ ಮಳೆ ನೀರಿನ ಸಂರಕ್ಷಣೆಗೆ, ಮಣ್ಣಿನ ಸಂರಕ್ಷಣೆಗೆ. ಆದರೆ ನಾವೇನಾದರೂ ಬದುಗಳನ್ನು ಎತ್ತರವಾಗಿ ಹಾಕ್ಕೊಂಡಾಗ, 2 ಅಡಿ ಎತ್ತರಕ್ಕೆ ಹಾಕ್ಕೊಂಡಾಗ ಕೋಡಿ ಬಿಡಲಿಲ್ಲ ಅಂತಂತಂತಂದರೆ ನಮಗೇನಾಗ್ತದೆ, ನೀರು ಹೆಚ್ಚು ಬಂದಾಗ ಬೆಳೆ ಮುಳುಗ್ತದೆ, ಎರಡನೇದಾಗಿ ಬದು ಎಲ್ಲಿ ಬೇಕಾದರೂ ಒಡೆದೋಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ನೀರು ಹೋಗ್ತಕ್ಕಂತಹ ದಾರಿಗೆ ಒಂದು ಕೋಡಿಯನ್ನು ನಿರ್ಮಾಣ ಮಾಡಿ ಎಕ್ಸಸ್ ವಾಟರ್ನ ನಾವು ಯಾವುದಾದ್ರೂ ಹಳ್ಳಕ್ಕೆ ಬಿಡ್ತಕ್ಕಂಥ ಕೆಲಸಗಳು ನಾವು ಮಾಡಬೇಕಾಗ್ತದೆ. ಇದಲ್ಲದೇ ಇನ್ನೂ ಒಂದು ಪಾಯಿಂಟ್ನ ತಾವು ರೈಸ್ ಮಾಡಿದಿರಿ, ಏನಂತಂತಂದರೆ ನಂದು ಜಮೀನಿದೆ ಸಾಕಷ್ಟಿದೆ, ಅಂತಹ ಜಮೀನಿನಲ್ಲಿ ನಾನೇನಾದರೂ ಎಲ್ಲಿ ನೀರು ನಿಲ್ತದೋ ಅಲ್ಲಿಗೆ ಒಂದು ಕೃಷಿ ಹೊಂಡವನ್ನು ಮಾಡ್ಕೊಳ್ತೀನಿ, ಈ ಏನು ನೀರು ನಿಲ್ತಕ್ಕಂಥ ನೀರು ಬರ್ತದೆ ಅದನ್ನು ಎಲ್ಲವನ್ನು ಕೃಷಿ ಹೊಂಡದಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಮುಂದೊಂದು ದಿನ ಏನಾದ್ರು ಮಳೆ ಹೋದಾಗ ಬೆಳೆಗೆ ಸಂದಿಗ್ಧ ಪರಿಸ್ಥಿತಿನಲ್ಲಿ ಒಂದು ರಕ್ಷಣಾತ್ಮಕವಾಗಿ ನೀರು ಕೊಡಬೇಕು ಅಂತಂತಂದರೆ ಆ ಸ್ಪ್ರಿಂಕ್ಲರ್ ಹಾಕಿಬಿಟ್ಟು ಕೊಡಬೇಕು ಅಂತಂದರೆ ಒಂದು ಕೃಷಿ ಹೊಂಡವನ್ನು ಸಹಿತ ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ನೋಡಿ, ಕೃಷಿ ಹೊಂಡವನ್ನು ಬಂದಾಗ ನಮ್ಮಲ್ಲಿ 10 ಮೀಟ್ರ್ ಉದ್ದ, 10 ಮೀಟ್ರ್ ಆಗಲ್ಲ, 3 ಮೀಟ್ರ್ ಆಳದ ಕೃಷಿ ಹೊಂಡವನ್ನು ಮಾಡ್ತೇವೆ. ನೆಕ್ಸ್ಟ್ 12 ಮೀಟ್ರು, 15 ಮೀಟ್ರು, 18 ಮೀಟ್ರು, 21 ಮೀಟ್ರ್ ಉದ್ದದ ಕೃಷಿ ಹೊಂಡವನ್ನು ಮಾಡ್ತೇವೆ. ರೈತರಿಗೆ ಅವರಿಗೆ ಲಭ್ಯವಿರತಕ್ಕಂಥ ಜಾಗವನ್ನು ಆಧರಿಸಿ ಮತ್ತು ಮೇಲ್ಗಡೆಯಿಂದ ಎಷ್ಟು ನೀರು ಬರ್ತದೆ ಅಂತಕ್ಕಂಥ ಒಂದು ಪ್ರಮಾಣವನ್ನು ಆಧರಿಸಿ ರೈತರು ಈ ಅಳತೆಯನ್ನು ಆಧಾರ ಮಾಡ್ತಾರೆ. ಈಗ 10 ಮೀಟ್ರ್ ಕೃಷಿ ಹೊಂಡ ಮಾಡ್ತೀನಿ ಅಂತಂತಂದ್ರೆ ಇವತ್ತು ಆಲ್ಮೋಸ್ಟ್ 75,000-80,000 ರೂಪಾಯಿ ನರೇಗಾ ಯೋಜನೆಯಲ್ಲಿ ದುಡ್ಡು ಕೊಡ್ತಾರೆ. ಈ 12 ಮೀಟ್ರ್ ಕೃಷಿ ಹೊಂಡ ಅಂದ್ರೆ 1,05,000 ರೂಪಾಯಿ ದುಡ್ಡನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಇದೆಲ್ಲದನ್ನು ಸಹಿತ ಕೂಲಿಕಾರ ಸೇರ್ಕೊಂಡು ಮಾಡೋದ್ರಿಂದ ನರೇಗಾ ಯೋಜನೆಯಲ್ಲಿ ತುಂಬ ಅನುಕೂಲ ಆಗ್ತದೆ. ಯಾರನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ಆಗಲೇ ಹೇಳಿದೆ, ಒಂದು ಗ್ರಾಮ ಪಂಚಾಯತಿ ಇಲ್ಲಾಂದ್ರೆ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ. ರೈತರು ಬೆಳೆಯನ್ನು ಬೆಳೆದಿರ್ತಾರೆ, ಅಲ್ಲಿ ಏನಾದರೂ ಅಕಾಲಿಕ ಮಳೆ ಅಥವಾ ಹೆಚ್ಚಾದಂಥ ಮಳೆ ಬಂದು ಅವರು ನಷ್ಟವನ್ನು ಅನುಭವಿಸಬೇಕಾದಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಹೇಳಿದ್ರೆ, ಈಗಾಗಲೇ ಬಿತ್ತನೆ ಮಾಡಿರ್ತಾರೆ, ತುಂಬ ಖರ್ಚು ಮಾಡಿರ್ತಾರೆ, ಖರ್ಚು ಮಾಡಿರ್ತಕ್ಕಂಥದ್ದೆಲ್ಲ ಒಂದೇ ಸರಿ ಮಳೆ ಬಂದು ಎಲ್ಲ ಮುಳುಗಿ ನಷ್ಟವಾಗ್ಬಿಡುತ್ತೆ, ಅಥವಾ ಬೆಳೆ ಕೈಗೆ ಬಂದಿರುತ್ತೆ, ಬೆಳೆಯನ್ನು ಎಲ್ಲೂ ಅದನ್ನು ಮುಟ್ಟೋದಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಎಲ್ಲ ಕಡೆ ಸಾಮಾನ್ಯವಾಗಿ ತಲೆದೂರ್ತಾ ಇದೆ, ಮತ್ತು ರೈತರು ನಷ್ಟವನ್ನು ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ದೊರೆತಕ್ಕಂತಹ ಪರಿಹಾರದ ಸಹಾಯಧನಗಳು ಯಾವ ರೀತಿ ಇದೆ, ಮತ್ತು ಅದನ್ನು ಪಡಿಬೇಕು ಅಂದರೆ ರೈತರು ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕು? ಭಾಳ ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದ್ರಿ ಸರ್ ತಾವು. ಇದು ರೈತರಿಗೆ ಅವಶ್ಯಕವಾದಂತಹ ಉತ್ತರ. ಒಂದು ಏನಂತಂತಂದರೆ, ಈಗ ಬೆಳೆ ಏನಾದರೂ ಮಳೆ ಹೆಚ್ಚಾಗಿ ಪ್ರವಾಹದಿಂದ ಬೆಳೆ ನಷ್ಟ ಆದಾಗ ಎರಡು ರೀತಿಯಲ್ಲಿ ಅವರು ಪರಿಹಾರವನ್ನು ಪಡೆದುಕೊಳ್ಳಲಿಕ್ಕೆ ಅರ್ಹರಾಗಿರ್ತಾರೆ. ಒಂದು ಮೊಟ್ಟ ಮೊದಲನೇದಾಗಿ ಏನಾಗ್ತದೆ, ಈಗ ನಂದು ಒಂದು ಊರಿನಲ್ಲಿ ಒಂದು ಜಮೀನಿದೆ, ಆ ಜಮೀನಿನಲ್ಲಿ ಸಂಪೂರ್ಣವಾಗಿ ಪ್ರವಾಹ ಬಂತು, ಫುಲ್ ಮುಳುಗಡೆ ಆಯಿತು, ನಷ್ಟ ಆಯಿತು ಅಂತಂತಂದರೆ ನಾನೇನು ಮಾಡಬೇಕು ಫಸ್ಟ್ ಅಂತಂತಂದರೆ, ಒಂದು ಜಮೀನಿಂದ ಒಂದು ಫೋಟೋವನ್ನು ಹೊಡ್ಕೋಬೇಕು, ಒಂದು ಫೋಟೋವನ್ನು ಪ್ರಿಂಟ್ ಹಾಕ್ಸ್ಕೊಂಡು, ಒಂದು ಪಹಣಿ, ಒಂದು ಪಾಸ್ಬುಕ್, ಒಂದು ಆಧಾರ್ ಕಾರ್ಡು, ಇಷ್ಟನ್ನು ಹಾಕಿಬಿಟ್ಟು ಹತ್ತಿರದ ಕಂದಾಯ ಇಲಾಖೆಯ ಕಚೇರಿಗೆ, ಶಿರಸ್ತೆದಾರ ಇರ್ಬೋದು, ತಹಶೀಲ್ದಾರ್ ಆಫೀಸ್ ಇರ್ಬೋದು, ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು, ಯಾವುದಾದ್ರೂ ಕಚೇರಿಗೆ ಹೋಗಿ ನಾವು ಅರ್ಜಿಯನ್ನು ಕೊಟ್ಟಾಗ ಅಲ್ಲಿ ಒಂದು ಅಧಿಕಾರಿಗಳ ತಂಡ ಬಂದು ಅದನ್ನು ಪರಿಶೀಲನೆಯನ್ನು ಮಾಡ್ತದೆ. ಪರಿಶೀಲನೆಯನ್ನು ಮಾಡಿ ಬೆಳೆ ನಷ್ಟ ಆಗಿರ್ತಕ್ಕಂಥದ್ದನ್ನು ಖಾತ್ರಿಪಡಿಸ್ಕೊಂಡು ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ವರದಿಯನ್ನು ಮಾಡ್ತದೆ. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರದಿಂದ ಹಣ ಪರಿಹಾರ ಅಂತಕ್ಕಂಥದ್ದು ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ ಮುಖಾಂತರ ರಿಲೀಸ್ ಮಾಡ್ತಾರೆ. ಆ ಪರಿಹಾರ ಸಾಫ್ಟ್ವೇರ್ಗೆ ಅವ್ರು ಫೀಡ್ ಮಾಡಬೇಕು ಅಂತಂತಂದರೆ, ಮೊಟ್ಟ ಮೊದಲನೇದಾಗಿ ನಾನು ಒಬ್ಬ ರೈತನಾಗಿ ನನ್ನ ಜಮೀನಿನಲ್ಲಿ ಬೆಳೆ ಹಾಳಾಗಿದೆ ಅಂದರೆ ನಾನು ಹೋಗಿ ಒಂದು ಅರ್ಜಿಯನ್ನು ಕೊಡೋದನ್ನು ನಾನು ಮರಿಬಾರ್ದು. ಎಷ್ಟು ಪರಿಹಾರ ಬರ್ತದೆ ಅಂತಂತಂದರೆ, ಈಗ ನೋಡಿ ಏನಾದರೂ ಬರ ಬಂತು ಇದಾಯಿತು ಅಂತಂತಂದರೆ, ಮಳೆ ಇಲ್ಲದೆ ಒಣಗಿ ಇದಾಯಿತು ಅಂತಂತಂದಾಗ ಅದು ಸಾಮೂಹಿಕವಾಗಿ ಬರ ಅಂತ ಡ್ರಾಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಆವಾಗ ಆ ಸಾಮೂಹಿಕ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಒಂದು ಗುಂಟೆಗೆ 68 ರೂಪಾಯಿ ಹಂಗೆ, ಅಂದರೆ ಒಂದು ಹೆಕ್ಟೇರ್ಗೆ 6,800 ರೂಪಾಯಿ ಹಂಗೆ ಮಳೆಯಾಶ್ರಿತ ಬೆಳೆಗಳಿಗೆ. ಅದೇ ನೀರಾವರಿ ಬೆಳೆಗಳು ಏನಾದರೂ ಅದಕ್ಕೆ 13,500 ರೂಪಾಯಿ ಪರ್ ಹೆಕ್ಟೇರ್ ನಂಗೆ, ಬಹುವಾರ್ಷಿಕ ಬೆಳೆಗಳೇನಾದರೂ ಆಗಿದ್ದರೆ 18,000 ರೂಪಾಯಿ ಪರ್ ಹೆಕ್ಟೇರ್ ನಂಗೆ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ. ಅದೇ ಪ್ರವಾಹ ಬಂದಾಗ ಮಳೆ ಏನಾದರೂ ಹೆಚ್ಚಾಗಿ ನೀರು ನಿಂತ್ಕೊಂಡು ಹಾಳಾಗಿದ್ದರೆ ಅಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಕ್ಕಂತಹ ಪರಿಹಾರ ಧನವನ್ನು ಡಬಲ್ ಮಾಡಿದೆ. ಈಗ ನೋಡಿ, ಯಾವುದು ಮಳೆಯಾಶ್ರಿತ ಜಮೀನುಗಳಲ್ಲಿ ಬೆಳೆಯನ್ನು ಬೆಳೆದಾಗ, ಈಗ ನಾನು ಸೂರ್ಯಕಾಂತಿ ಬೆಳೆದಿರ್ತೀನಿ, ಮುಸ್ಕಿನ ಜೋಳ ಬೆಳೆದಿರ್ತೀನಿ, ರಾಗಿ ಬೆಳೆದಿರ್ತೀನಿ, ಮಳೆಯಾಶ್ರಿತದಲ್ಲಿ ಬೆಳೆದಿದ್ದೀನಿ, ಆ ಮಳೆಯಾಶ್ರಿತದಲ್ಲಿ ಬೆಳೆದಂತಹ ಬೆಳೆ ಪ್ರವಾಹದಿಂದ ಕೊಚ್ಚಿ ಹೋಗಿದೆ ಅಂತಂತಂದರೆ, ಅಂತಹ ಒಂದು ಹೆಕ್ಟೇರ್ ಜಮೀನಿಗೆ 13,600 ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ. ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ರೀತಿಯಾದ ಪರಿಹಾರ ಇದೆ. ಹೌದು ಹೌದು. ಈಗ ನೋಡಿ, ತೋಟಗಾರಿಕೆ ಬೆಳೆ ಅಥವಾ ನೀರಾವರಿ ಬೆಳೆಗಳೇನಾದರೂ ಇದ್ದು ಅಂತಂತಂದರೆ 25,000 ರೂಪಾಯಿ ಪರ್ ಹೆಕ್ಟೇರ್, ಅಂದರೆ ಕೇಂದ್ರ ಸರ್ಕಾರ 13,500 ರೂಪಾಯಿ ಕೊಡ್ತದೆ, ರಾಜ್ಯ ಸರ್ಕಾರ 11,500 ರೂಪಾಯಿನ ಕೊಡ್ತದೆ, ಒಟ್ಟಾರೆ ಈಗ 25,000 ರೂಪಾಯಿ ದುಡ್ಡನ್ನ ಒಂದು ಹೆಕ್ಟೇರ್ಗೆ ಕೊಡ್ತಾರೆ. ಅಂದರೆ ಒಂದು ಗುಂಟೆಗೆ 250 ರೂಪಾಯಿ ಬರ್ತದೆ. ಅಲ್ಲಿ 10 ಗುಂಟೆ ಇದೆ ಅಂತಂತಂದರೆ ಅದರ ಗುಂಟೆ ಲೆಕ್ಕದಲ್ಲಿ ಲೆಕ್ಕ ಹಾಕ್ತಾರೆ. ಈಗ ಏನಾದರೂ ಬಹುವಾರ್ಷಿಕ ಬೆಳೆಗಳಿದ್ದರೆ, ಅಡಿಕೆ ಇತ್ತು, ತೆಂಗು ಇತ್ತು, ಬೇರೆ ಬಹುವಾರ್ಷಿಕ ಬೆಳೆಗಳಿದ್ವು ಅಂತಂತಂದರೆ ಅಂತಹ ಬೆಳೆಗಳಿಗೆ ಒಂದು ಹೆಕ್ಟೇರ್ಗೆ 28,000 ರೂಪಾಯಿನ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ. ಇದು ಬರ ಪರಿಹಾರ ಅಥವಾ ಪ್ರವಾಹ ಪರಿಹಾರ. ಆದರೆ ಇನ್ನೊಂದು ಇನ್ಶೂರೆನ್ಸ್ ಅಂತಕ್ಕಂಥದ್ದು, ಕ್ರಾಪ್ ಇನ್ಶೂರೆನ್ಸ್. ಈ ಕ್ರಾಪ್ ಇನ್ಶೂರೆನ್ಸ್ನಲ್ಲಿ ಬಂದಾಗ ಯಾರು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗ್ತದೆ. ನಾನು ಮುಂದೆ ಹೇಳ್ತಕ್ಕಂಥದ್ದು ಹಿಂದೆ ಹೇಳಿದ್ದು ಎಲ್ರಿಗೂ ನಾನು ಜನರಲ್ಲಾಗಿ ಅಪ್ಲೈ ಆಗ್ತದೆ. ಈಗ ಇನ್ಶೂರೆನ್ಸ್ ಮಾಡಿಸಿರ್ತೇನೆ ನಾನು, ನನ್ನ ಜಮೀನು ಒಂದು ಊರಿನಲ್ಲಿದೆ, ಆ ಊರಿನಲ್ಲಿರ್ತಕ್ಕಂಥ ಜಮೀನು ಮುಳುಗಡೆ ಆಗಿದೆ ಅಂತಂತಂದರೆ, ನಮ್ಮ ಮುಳುಗಡೆ ಆದಂತಹ 48 ಗಂಟೆ ಒಳಗಡೆ, ಅಂದರೆ 2 ದಿನದೊಳಗಡೆ, ಇವತ್ತು ಮುಳುಗಡೆ ಆಗಿದೆ ಅಂದರೆ ನಾಳೆ ಒಳಗಡೆ ನಾನೇನು ಮಾಡಬೇಕು, ಇದರ ಬ್ಯಾಂಕಿಗೆ ಅಥವಾ ಕೃಷಿ ಇಲಾಖೆಗೆ ಅಥವಾ ಇನ್ಶೂರೆನ್ಸ್ ಕಂಪನಿಗೆ, 3 ಜನಕ್ಕೆ ಒಂದು ಫೋಟೋ ಸಮೇತ ದಾಖಲಾತಿಯನ್ನು ನಾನು ಅವರಿಗೆ ಕೊಡಬೇಕಾಗ್ತದೆ. ಆವಾಗ ಡಿ ಸಿ ಅವರು, ಜಿಲ್ಲಾಧಿಕಾರಿಗಳು ಏನು ಒಂದು ತಂಡವನ್ನು ರಚನೆ ಮಾಡ್ತಾರೆ, ಅವ್ರು ಇಮ್ಮಿಡಿಯೇಟ್ಗೆ ಅದನ್ನು ಪರಿಶೀಲನೆ ಮಾಡಿ ವರದಿಯನ್ನು ಕೊಟ್ಟಾದ ತಕ್ಷಣ ಅದರ ಆಧಾರದ ಮೇಲೆ ಅವ್ರಿಗೆ ಒಂದು ಪರಿಹಾರವನ್ನು, ಇಂಟರಿಮ್ ಪರಿಹಾರವನ್ನು ಇನ್ಶೂರೆನ್ಸಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಅದೇ ನಾನು ಆಗಲೇ ಹೇಳಿದ್ರೆ, ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತಕ್ಕಂಥ ಜಾರಿ ಇದೆ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಖಾಸಗಿ ಕಂಪನಿಗಳಿದ್ದಾವೆ. ಯೋಗೇಶ್ ಅವರೇ, ಇಷ್ಟುವರೆಗೆ ಮಾತಾಡ್ತಾ ನಾವು ಈ ಮಳೆಯಿಂದ ಆದಂಥ ಹಾನಿಯಾಗ್ಬೋದು ಮತ್ತು ಅದಕ್ಕೆ ಪರಿಹಾರದ ಬಗ್ಗೆ ಮಾತನಾಡೋದು, ಏನೇ ಆದರೂ ಕೂಡ ರೈತರು ತಮಗೆ ಬಿತ್ತನೆ ಮಾಡಿ ಆ ಬೆಳೆಯನ್ನು ಕೈಗೆ ತೆಗೆದುಕೊಂಡಾಗಲಿ ಅವರಿಗೆ ತೃಪ್ತಿ ಅಂತ ಅನಿಸೋದು. ಈಗ ಸಾಮಾನ್ಯವಾಗಿ ಮಳೆ ಆಗ್ತಾ ಇದೆ, ಹಾಗೆ ಒಂದು ರೀತಿ ಆಶಾದಾಯಕ ಬೆಳವಣಿಗೆ, ಆದರೆ ಅಧಿಕವಾದ ಮಳೆ ಆದಾಗ ರೈತನಿಗೆ ತೊಂದರೆ ಕೊಡುತ್ತೆ. ಅದೇ ಈ ಮಳೆ ಸ್ವಲ್ಪ ಬಿಡು ಕೊಟ್ಟ ತಕ್ಷಣ ಅವರು ಈ ಮುಂಗಾರಿಗೆ ಹೇಗೆ ಸಿದ್ಧತೆಗಳನ್ನ ಮಾಡಿಕೊಂಡು ಯಾವ ರೀತಿಯಾಗಿ ಅವರು ಕೃಷಿ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಬಹುದು? ಈಗ ಪ್ರಮುಖವಾಗಿ ಈ ನೀರಾವರಿ ಬೆಳೆಗಳು ಬಂದಾಗ, ನೀರಾವರಿ ಬೆಳೆಗಳಂತೆ ಈಗ ಭತ್ತ ಇದೆ, ಭತ್ತವನ್ನು ಬಂದಾಗ ಭತ್ತದಲ್ಲಿ ನಾಟಿ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಏನಂತಂತಂದ್ರೆ ಒಂದು ಅಂತಂತಂದರೆ ಚಿಕ್ಕ ಬೆಳೆಗಳನ್ನು ನಾವು ನಾಟಿ ಮಾಡಿದಾಗ ನೀರು ಹೆಚ್ಚಿಗೆ ನಿಂತ್ಕೊಂಡಾಗ ಹಾನಿಯಾಗ್ತಕ್ಕಂಥ ಸಂದರ್ಭ ಇರ್ತದೆ. ಹಾಗಾಗಿ ಒಂದೇನು ಮಾಡಬೇಕು ಅಂತಂತಂದರೆ, ಅವರು ಎಲ್ಲಿ ಪ್ರವಾಹ ಬಂದಿದೆ ಆ ಪ್ರದೇಶಗಳಲ್ಲಿ ನಾಟಿ ಕಾರ್ಯವನ್ನು ಸ್ವಲ್ಪ ದಿನಗಳ ಕಾಲ ಮುಂದೂಡಬೇಕಾಗ್ತದೆ. ನಾಟಿ ಕಾರ್ಯವನ್ನು ಮುಂದೂಡಿದಾಗ ಏನಾಗ್ತದೆ, ಸಸಿಗಳಿಗೆ ವಯಸ್ಸಾಗ್ತದೆ. ವಯಸ್ಸಾದ ಸಸಿಗಳನ್ನು ಜಮೀನಿನಲ್ಲಿ ನಾಟಿ ಮಾಡಲಿಕ್ಕೆ ನಾವೇನು ಮಾಡಬೇಕಾಗ್ತದೆ, ಕೆಲವೊಂದು ಕ್ರಮಗಳನ್ನು ಕೈಗೆತ್ತಿಕೊಳ್ಬೇಕಾಗ್ತದೆ. ಆವಾಗ ನಾವೇನು ಮಾಡಬೇಕು ಅಂತಂತಂದರೆ, ಸಸಿ ಮಡಿಲಲ್ಲಿರ್ತಕ್ಕಂತಹ ಸಸಿಗಳಿಗೆ ನಾವೇನು ಮಾಡಬೇಕು ಅಂತಂದರೆ, ಸ್ವಲ್ಪ ಪ್ರಮಾಣದಲ್ಲಿ, ಯಾಕೆಂದರೆ ಒತ್ತೊತ್ತಾಗಿ ಹಾಕಿಬಿಟ್ಟಿದ್ದೀವಿ, ಅಲ್ಲಿ ಯಾವುದೇ ರಸಗೊಬ್ಬರವನ್ನು ಹಾಕಿರೋದಿಲ್ಲ, ಪೋಷಕಾಂಶಗಳ ಕೊರತೆಯಿಂದ ಆ ಸಸಿ ಮಡಿಲಿರತಕ್ಕಂತಹ ಸಸಿಗಳು ಹಳದಿ ಕಲರ್ ಆಗಲಿಕ್ಕೆ ಶುರು ಆಗ್ತವೆ. ಆವಾಗ ನಾವೇನು ಮಾಡಬೇಕು ಅಂತ ಆಗಲೇ ಹೇಳಿದ್ನಲ್ಲ, 19 ಐದರಿಂದ 10 ಗ್ರಾಮು, ಹಾಗೆಯೇ ಲಘು ಪೋಷಕಾಂಶ ಮಿಶ್ರಣ 5-10 ml ಹಾಕ್ಕೊಂಡು ಆ ಸಸಿ ಮಡಿಗಳ ಮೇಲೆ ಒಂದು ಸಿಂಪರಣೆಯನ್ನು ಮಾಡ್ಕೋಬೇಕು ನಾಟಿ ಮಾಡೋದಕ್ಕೆ ಮುಂಚಿತವಾಗಿ. ನೆಕ್ಸ್ಟ್ ನಾಟಿ ಮಾಡಬೇಕಾದ್ರೆ ಬಂದಾಗ ನಾವೇನು ಮಾಡಬೇಕಾಗ್ತದೆ, ಮೊದಲನೇನು ನಾವು ಒಂದೊಂದು ಜಾಗದಲ್ಲಿ 3-4 ಸಸಿಗಳನ್ನ ನಾಟಿ ಮಾಡಿ ಅಂತ ಹೇಳ್ತೀವಿ. ಅಂದರೆ ಎಳೆ ಸಸಿಗಳನ್ನು 21 ದಿನಗಳ ಒಳಗಡೆ ಇರತಕ್ಕಂಥ ಸಸಿಗಳನ್ನ. ಈಗೇನಾಗಿದೆ, 25 26 ದಿನ 28 ದಿನ 30 ದಿನ ಆಗಿಬಿಟ್ಟಿದೆ ಅಂತಂದಾಗ ನಾವೇನು ಮಾಡಬೇಕಾಗ್ತದೆ, ಒಂದು ಸ್ಪಾಟಲ್ಲಿ ನಾವು ಸಸಿಗಳ ಸಂಖ್ಯೆನ ಹೆಚ್ಚು ಪ್ರಮಾಣಕ್ಕೆ ಮಾಡ್ಕೋಬೇಕು. ಯಾಕೆ ಅಂತಂತಂದರೆ, ಈ ತೆಂಡೆ ಹೊಡಿತಕ್ಕಂಥ ಸಂಖ್ಯೆ ಏನಾಗ್ತದೆ, ವಯಸ್ಸಾದ ಸಸಿಗಳನ್ನ ನಾಟಿ ಮಾಡಿದಾಗ ತೆಂಡೆ ಹೊಡಿತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಹೆಚ್ಚಿನ ಸಂಖ್ಯೆಗಳ ಸಸಿಗಳನ್ನು ನಾವು ಉಪಯೋಗಿಸ್ಕೋಬೇಕು. ಒಂದು ಎರಡನೇದಾಗಿ, ನಾವು ಅದನ್ನು ನಾಟಿ ಮಾಡಲಿಕ್ಕೆ ಹೋದಾಗ ಫಸ್ಟ್ ಏನು ಮಾಡಬೇಕು ಅಂತಂತಂದರೆ, ಉದ್ದ ಬೆಳೆದಿರ್ತಾವಲ್ಲ ಸಸಿಗಳು, ಅವನೇನು ಮಾಡಬೇಕು, ಎಲೆಯ ತುದಿಗಳನ್ನು, ಗಿಡದ ತುದಿಗಳನ್ನು ಕಟ್ ಮಾಡಬೇಕು. ಸ್ವಲ್ಪ ಬೇರುಗಳನ್ನು ಸಹಿತ ನಾವು ಕಟ್ ಮಾಡಿಕೊಂಡು ನಾವು ನಾಟಿ ಮಾಡಿದರೆ ಏನಾಗ್ತದೆ, ಅಲ್ಲಿ ಬೆಳೆ ಒಂದು ಸ್ವಲ್ಪ ಚೆನ್ನಾಗಿ ಬರಲಿಕ್ಕೆ. ಏನು ಪ್ರಮುಖ ಕಾರಣ ಈ ತುದಿಯನ್ನು ಕಟ್ ಏನಾಗ್ತದೆ ಅಂತಂತಂದರೆ, ತುದಿಯನ್ನು ಕತ್ತರಿಸೋದು ಏಕೆ ಅಂತಂತಂದರೆ, ತುದಿಯಲ್ಲಿ ಒಂದು ಈ ಮಳೆ ಜಾಸ್ತಿ ಆದಾಗ ರೋಗ ಮತ್ತು ಕೀಟಾಣುಗಳು ಮೊಟ್ಟೆಯನ್ನು ಇಟ್ಟಿರ್ತವೆ, ಅವು ಹೋಗ್ತವೆ. ಒಂದು ಎರಡನೇದಾಗಿ, ಆ ಗಿಡ ವಯಸ್ಸಾದ ಗಿಡವನ್ನು ಒಂದು ಕಡೆಯಿಂದ ಕಿತ್ತು ಇನ್ನೊಂದು ಕಡೆಗೆ ಇಟ್ಟಾಗ ಅದಕ್ಕೆ ಆಹಾರ ಉತ್ಪಾದನಾ ಶಕ್ತಿ ಕಡಿಮೆ ಇರ್ತದೆ. ಎಲೆಗಳ ಸಂಖ್ಯೆ ಕಡಿಮೆ ಆದಾಗ ಏನಾಗ್ತದೆ, ಅದು ಆಹಾರ ಉತ್ಪತ್ತಿಯನ್ನು ಕಡಿಮೆ ಪ್ರಮಾಣದಲ್ಲಿ ಇದ್ರೂ ಸಹಿತ ಗಿಡ ಬದುಕಲಿಕ್ಕೆ ಹೆಚ್ಚು ಅವಕಾಶ ಸಿಗ್ತದೆ. ಹಾಗಾಗಿ ನಾವು ಅದನ್ನು ತುದಿಯನ್ನು ಕಟ್ ಮಾಡಿ ಹಾಕಲಿಕ್ಕೆ ಹೇಳ್ತೇವೆ. ನೆಕ್ಸ್ಟ್ ಇನ್ನುಳಿದಾಗೆ, ಇನ್ನು ಬಿತ್ತನೆ ಮಾಡಿಲ್ಲ ಅಂತಹ ಸಂದರ್ಭದಲ್ಲಿ ನಾನು ಯಾವ ಬಿತ್ತನೆಗೆ ಹೋಗಬೇಕು ಅಂತಕ್ಕಂಥದ್ದು ರೈತರ ಪ್ರಶ್ನೆ ಆಗಿದ್ದರೆ, ಈ ಎಕ್ಸಾಂಪಲ್ಲು ಈಗ ಒಂದು ಸ್ವಲ್ಪ ಬಿತ್ತನೆ ವಿಳಂಬ ಆದಾಗ ನಾವೇನು ಮಾಡಬೇಕು ಅಂತಂತಂದರೆ, ಯೂಸ್ವಲಿ ಅಲ್ಪಾವಧಿ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಈಗ ಎಕ್ಸಾಂಪಲ್ಲು ಮುಸ್ಕಿನ ಜೋಳದಲ್ಲಿ ಬಂದಾಗ ಈಗ ಒಂದು ಡೆಕಾಲ್ ಬಂತಕ್ಕಂಥದ್ದು ಸಿಂಜೆಂಟ್ ಅಂತ ಡೆಕಾಲ್ ಬಂತ ಬಂದಾಗ ಅದನ್ನು ನಮಗೆ ಕಾಲಾವಕಾಶ ಜಾಸ್ತಿ ಇತ್ತು ಅಂತಂತಂದರೆ ಒಂದು ತಳಿ ಇದೆ ಅಧಿಕಾವಧಿ ತಳಿ, ಇಲ್ಲ ಕಡಿಮೆ ಇದೆ ಅಂತಂತಂದಾಗ ಅಲ್ಪಾವಧಿ ತಳಿಗಳನ್ನು ನಾವು ಹಾಕ್ಕೊಂಡ್ರೆ ಅನುಕೂಲ ಆಗ್ತದೆ. ಈಗ ನೋಡಿ, ಅಲ್ಪಾವಧಿ ತಳಿ ಅಂದರೆ 6133 ಅಂತ ಇದೆ, ಇನ್ನೊಂದು 6172 ಅಂತಕ್ಕಂಥದ್ದಿದೆ. ಆ ರೀತಿಯಲ್ಲಿ ನಾವು ನೋಡ್ಕೊಂಡು ಇದು ಮಾಡಬೇಕಾಗ್ತದೆ. ಈಗ ರಾಗಿ ಹಾಕಬೇಕು ಅಂತ ಬಂದಾಗ GPU 28 ಈಗ ಹಾಕ್ಬೋದು. ಈಗ ಹಾಕಿದರೆ ಏನಾಗ್ತದೆ, ತುಂಬ ಚೆನ್ನಾಗಿ ಬರ್ತದೆ. ಇಲ್ಲ ಲೇಟ್ ಆಯಿತು, ಈಗ ತುಂಬ ಶೀತ ಇದೆ, ಗದ್ದೆ ಇದೆ, ಈಗ ಇದು ಮಾಡಲಿಕ್ಕಾಗಲ್ಲ ಅಂತಂತಂದರೆ ಇನ್ನೂ 1 ಬಿಟ್ಟು ಹಾಕಬೇಕಾಗುತ್ತೆ ಅಂತ ಹೋದಾಗ ನಾನೇನು ಮಾಡಬೇಕಾಗ್ತದೆ, GPU 48 ಅಂತಕ್ಕಂಥದ್ದಿದೆ, ML 365 ಅಂತಕ್ಕಂಥದ್ದಿದೆ. ಈ ತಳಿಗಳನ್ನು, ಈ ದೀರ್ಘಾವಧಿ ತಳಿಗಳ ಬದಲಾಗಿ ಅಲ್ಪಾವಧಿ ತಳಿಗಳನ್ನು ಬಳಕೆ ಮಾಡಿಕೊಂಡು ನಾವು ಮಾಡಿದರೆ ಏನಾಗ್ತದೆ, ಅಲ್ಲಿ ಚೆನ್ನಾಗಿ ಬರ್ತದೆ. ಅದೇ ರೀತಿ ಎಲ್ಲ ಬೆಳೆಗಳಲ್ಲೂ ಸಹಿತ ಅಲ್ಪಾವಧಿ. ಈಗ ಭತ್ತದಲ್ಲಿ ಸಸಿ ಮಡಿ ಮಾಡಿಲ್ಲ, ನಾನು ಇನ್ನೂ ಲೇಟಾಗಿ ಮಾಡ್ತಾ ಇದ್ದೀನಿ ಅಂತ ಹೋದಾಗ ನಾವೇನು ಮಾಡಬೇಕಾಗ್ತದೆ, ಈಗ ಏನು ಮಾಡ್ತಾರೆ, ಎಲ್ಲರೂ ಸಹಿತ ಜ್ಯೋತಿ ಹಾಕ್ತಿದ್ದಾರೆ, ನೆಕ್ಸ್ಟು ರಾಜಮುಡಿ ಭತ್ತವನ್ನು ಹಾಕ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋದಾಗ IR 64 ಹಾಕ್ಬೋದು, ಅಥವಾ MTU 1001, 1010, ಆಮೇಲೆ ಇಲ್ಲ ಇನ್ನೂ ಲೇಟ್ ಆಯಿತು ಅಂತಂತಂತಂದರೆ ಹೈಬ್ರಿಡ್ಸ್ ಇದ್ದಾವೆ, KRH 2 ಇರ್ಬೋದು, KRH 4 ಇರ್ಬೋದು, ಈ ರೀತಿ ಹೈಬ್ರಿಡ್ಸು ಮತ್ತು ಪ್ರೈವೇಟ್ ಹೈಬ್ರಿಡ್ಸೂ ಸಾಕಷ್ಟು ಇದ್ದಾವೆ. ಈ ರೀತಿ ಶಾರ್ಟ್ ಡ್ಯುರೇಷನ್ ವೆರೈಟೀಸ್ನ ತಡವಾಗಿ ಹಾಕಬಹುದು. ಈ ರೀತಿಯಲ್ಲಿ ನಮ್ಮ ಬೆಳೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅವರು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡಿಬಹುದು. ಹೌದು ಹೌದು. ಅಲ್ಪಾವಧಿ ಬೆಳೆಗಳನ್ನು ಬೆಳಿಬೇಕಾಗ್ತದೆ, ಏನಾದರೂ ಬಿತ್ತನೆ ಆಗಿಲ್ಲ ಇಲ್ಲಿವರೆಗೆ ಅಂತ ಹೇಳಿದ್ರೆ, ಅಂತ ರೈತರಲ್ಲಿ ಸಾಮಾನ್ಯವಾಗಿ ಏನು ಒಂದು ನಂಬಿಕೆ ಮನಸ್ಸಲ್ಲಿ ಕೂರ್ಬಿಡುತ್ತೆ ಅಂದರೆ, ಮಳೆ ಚೆನ್ನಾಗಿ ಆಗ್ತಾ ಇದೆಯಲ್ಲ ಅಂತ ಮಳೆ ಆಶ್ರಿತ ಬೆಳೆಗಳನ್ನು ಹೆಚ್ಚಾಗಿ ಅವಲಂಬಿಸೋದಕ್ಕೆ ಹೋಗ್ಬಿಡ್ತಾರೆ. ಮಳೆ ಇವಾಗ ಆಗ್ತಾ ಇರೋಗೆ ಮುಂದಿನ 15 ದಿನಗಳಲ್ಲಿ ಇರಲ್ಲ, ಅಥವಾ ಕೆಲವು ಸಂದರ್ಭಗಳಲ್ಲಿ ಮಳೆ ಕೈ ಕೊಡಬಹುದು. ಈ ರೀತಿಯಾದ ಸಂದರ್ಭಗಳಲ್ಲಿ ಆ ರೈತರಿಗೆ ನಿಮ್ಮ ಮಾಹಿತಿ ಏನು? ಬೆಳೆಯನ್ನು ಹಾಕಿಬಿಟ್ಟಿರ್ತೇವೆ, ಬೆಳೆಯ ಮಧ್ಯದ ಅವಧಿನಲ್ಲಿ ತೇವಾಂಶ ಕೊರತೆ ಆಗಿಬಿಡ್ತದೆ, ಅಂಥ ಸಂದರ್ಭದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಆಗಲೇ ಹೇಳಿದೆ ನಾನು, ಒಂದು ಜಮೀನಿನಲ್ಲಿ ಏನಾದರೂ ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಮಳೆ ನೀರನ್ನು ಸಂರಕ್ಷಣೆ ಮಾಡಿಕೊಂಡಿದ್ರೆ ಅದನ್ನು ಏನಾದರೂ ಸಂದಿಗ್ಧ ಹಂತದಲ್ಲಿ, ಅಂದರೆ ಈಗ ಹೂವು ಆಗ್ತಕ್ಕಂಥ ಹಂತ, ತೆಂಡೆ ಹೊಡಿತಕ್ಕಂಥ ಹಂತ, ಇಂಥ ಸಂದರ್ಭದಲ್ಲಿ ಒಂದು ಸ್ಪ್ರಿಂಕ್ಲರ್ ಹಾಕಿ ರಕ್ಷಣಾತ್ಮಕವಾಗಿ ನೀರು ಕೊಡೋದ್ರಿಂದ ಏನಾಗ್ತದೆ, ಆ ಬೆಳೆಯನ್ನು ಉಳಿಸ್ಕೋಬೋದು ಒಂದು. ಇಲ್ಲ ಎರಡನೇದಾಗಿ ಇನ್ನೊಂದೇನು ಬರುವುದು ಅಂತಂದರೆ, ಮಾರ್ಕೆಟ್ನಲ್ಲಿ ಈ ಆ್ಯಂಟಿ ಟ್ರಾನ್ಸ್ಪರೆಂಟ್ಸ್ ಅಂತಕ್ಕಂಥದ್ದು ಕೆಮಿಕಲ್ಸ್ ಇದ್ದಾವೆ. ಈ ಆ್ಯಂಟಿ ಟ್ರಾನ್ಸ್ಪರೆಂಟ್ಸ್ ಅಂತಕ್ಕಂಥ ಕೆಮಿಕಲ್ಸ್ನ ನಾವು ನೀರಿನಲ್ಲಿ ಹಾಕ್ಕೊಂಡು ಸಿಂಪರಣೆ ಮಾಡಿದಾಗ ಏನಾಗ್ತದೆ, ಭೂಮಿಯಿಂದ ನೀರನ್ನು ಹೀರಿಕೊಂಡು ಗಿಡದ ಮುಖಾಂತರ ಎಲೆಗಳಲ್ಲಿ ಸ್ಟೊಮ್ಯಾಟೊ ಅಂತಕ್ಕಂಥದ್ದು ಇರ್ತವೆ, ಆ ಸ್ಟೊಮ್ಯಾಟೊ ಮುಖಾಂತರ ವಾತಾವರಣಕ್ಕೆ ಆವಿಯಾಗಿ ಹೋಗ್ತದೆ. ಈ ಆ್ಯಂಟಿ ಟ್ರಾನ್ಸ್ಪರೆಂಟ್ಸ್ನ ಸ್ಪ್ರೇ ಮಾಡೋದ್ರಿಂದ ಏನಾಗ್ತದೆ, ವಾತಾವರಣಕ್ಕೆ ಆವಿಯಾಗಿ ಹೋಗ್ತಕ್ಕಂತಹ ಏನು ನೀರಿನ ಅಂಶ ಇರ್ತದೆ ಅದನ್ನು ಸ್ಟಾಪ್ ಮಾಡ್ತದೆ. ಸೊ ದಟ್ ಗಿಡ ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿ ಬದುಕ್ತದೆ. ಮೂರನೇದಾಗಿ ಆ ಒಂದು ಬೆಳೆನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಅಥವಾ ಬರ ನಿರೋಧಕತೆಯನ್ನು ಇಂಡ್ಯೂಸ್ ಮಾಡಲಿಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಬಿತ್ತನೆ ಮಾಡಬೇಕಾದ್ರೆ ಜಮೀನಿಗೆ ಒಂದು ಸ್ವಲ್ಪ ಹೆಚ್ಚು ತಿಪ್ಪೆ ಗೊಬ್ಬರವನ್ನು ನಾವು ಹಾಕೋಬೇಕಾಗ್ತದೆ. ನಾವು ಹೇಳ್ತೇವೆ ಒಂದು ಎಕರೆಗೆ ನಾಲ್ಕು ಟನ್ ಅಂತಂದರೆ ಎರಡು ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರವನ್ನು ನಾವು ಹಾಕ್ಕೊಂಡು ನಾವು ಬಿತ್ತನೆ ಮಾಡಿದಾಗ ಏನಾಗ್ತದೆ, ತಿಪ್ಪೆ ಗೊಬ್ಬರಕ್ಕೆ ಮಣ್ಣನ್ನು ಲೂಸ್ ಮಾಡ್ತಕ್ಕಂಥ ಶಕ್ತಿ ಇದೆ, ಮಣ್ಣಿನಲ್ಲಿ ನೀರಿಂಗಿಸ್ತಕ್ಕಂಥ ಪ್ರಮಾಣವು ಹೆಚ್ಚು ಮಾಡ್ತಕ್ಕಂಥ ಶಕ್ತಿ ಇದೆ, ಮತ್ತು ತೇವಾಂಶವನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಇದೆ, ಜೊತೆಗೆ ಪೋಷಕಾಂಶಗಳನ್ನು ನಿಧಾನವಾಗಿ ರಿಲೀಸ್ ಮಾಡ್ತಕ್ಕಂಥ ಗುಣ ಇದೆ. ಜೊತೆಗೆ ಯಾವಾಗ ಬರ ಬರ್ತದೆ ಅಂತಹ ಸಂದರ್ಭದಲ್ಲಿ ನಮ್ಮ ರೈತರು ಯಥೇಚ್ಛವಾಗಿ ಯೂರಿಯಾವನ್ನು ಬಳಕೆ ಮಾಡಬಾರ್ದು. ಯಾವಾಗ ಯೂರಿಯಾವನ್ನು ನಾವು ಬಳಕೆ ಮಾಡ್ತೇವೆ ಆವಾಗ ಏನಾಗ್ತದೆ, ಬೆಳೆನಲ್ಲಿ ಆ ಬರ ನಿರೋಧಕತೆ ಶಕ್ತಿ ಅಂತಕ್ಕಂಥದ್ದು ಕಡಿಮೆ ಆಗಿಬಿಡ್ತದೆ, ಬೇಗನೆ ಒಣಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದರ ಬದಲಾಗಿ ನಾವು ಆ ಜಮೀನಿಗೆ ಪೊಟ್ಯಾಷ್ ಗೊಬ್ಬರವನ್ನು ಬಳಕೆ ಮಾಡಿದ್ದಲ್ಲಿ ನೀವು ಬರ ಬಂದ್ರೂ ಸಹಿತ ಗಿಡ ಹಚ್ಚ ಹಸಿರಾಗಿರ್ತದೆ. ನೀರಾವರಿನಲ್ಲಿ ಯೂರಿಯಾ ಅಂಶ ಜಾಸ್ತಿ ಬಳಕೆ ಮಾಡಿದ್ರೂ ತೊಂದರೆ ಇಲ್ಲ, ಆದರೆ ಬರ ಪ್ರದೇಶದಲ್ಲಿ ಯೂರಿಯಾ ಅಂಶ ಹೆಚ್ಚು ಬಳಕೆ ಮಾಡಿದರೆ ಗಿಡ ಅದು ತಡ್ಕೊಳ್ಳೋದಿಲ್ಲ ಬರವನ್ನು. ಅದರ ಬದಲಾಗಿ ಪೊಟ್ಯಾಷ್ ಅಂಶವನ್ನು ಬಳಕೆ ಮಾಡ್ಕೋಬೇಕು. ಒಂದು ವೇಳೆ ನಾನು ಬಳಕೆ ಮಾಡಿಲ್ಲ ಬಿತ್ತನೆ ಮಾಡಬೇಕಾದ್ರೆ ಅಂತಂತಂದರೆ, ನಂತರದ ದಿನಗಳಲ್ಲಿ ಬರ ಬಂದುಬಿಟ್ಟಿದೆ ಅಂತಂದಾಗ ನಾನು ಆಗಲೇ ಹೇಳಿದ್ದೆಲ್ಲ ಈಗ 94 ಸ್ಪ್ರೇ ಕೊಡ್ಬೋದು. ಅದರ ಬದಲಾಗಿ ನಾವೇನು ಮಾಡಬೇಕು, ಇಲ್ಲಿ SOP ಅಂತಕ್ಕಂಥದ್ದು ಬರ್ತದೆ, ಸಲ್ಫೇಟ್ ಆಫ್ ಪೊಟ್ಯಾಷ್ 0050 ಅಂತಕ್ಕಂಥದ್ದು ಒಂದು ರಸಗೊಬ್ಬರ ಬರ್ತದೆ, ಅದನ್ನು 5-10 grams ಪ್ಲಸ್ ಮೈಕ್ರೋನ್ಯೂಟ್ರಿಯಂಟ್ ಲಿಕ್ವಿಡ್ ಅಂತಕ್ಕಂಥದ್ದು ಹೇಳಿದೆ, 5-10 grams 1 liter ನೀರಿಗೆ ಹಾಕ್ಕೊಂಡು ಒಂದು ನಿಂಬೆಹಣ್ಣು ಒಂದು ಶಾಂಪೂನ ಹಾಕ್ಕೊಂಡು ಸಿಂಪರಣೆ ಮಾಡಿದರೆ ಆವಾಗೇನಾಗ್ತದೆ, ಬರ ಇದ್ದಾಗ ಏನಾಗ್ತದೆ, ಭೂಮಿಯಲ್ಲಿರ್ತಕ್ಕ ಗೊಬ್ಬರನ ಹೀರ್ಕೊಳಕ್ಕಾಗಲ್ಲ, ಆವಾಗ ಎಲೆಗಳ ಮುಖಾಂತರನೂ ಕೊಟ್ಟು ಬೆಳೆನ ಸಂರಕ್ಷಣೆ ಮಾಡ್ಬೋದು. ಡಾಕ್ಟರ್ ಯೋಗೇಶ್ ಅವರೇ, ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕಿಸಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದ ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಹೇಳ್ತೀರಾ? 8-2-7-9-3-1-0-3 8-7-9-3-1-0-3 ಡಾಕ್ಟರ್ ಜಿ ಎಚ್ ಯೋಗೇಶ್ ಅವರೇ, ಇದುವರೆಗೆ ನಮ್ಮಲ್ಲಿ ಇತ್ತೀಚೆಗೆ ಆಗ್ತಾ ಇರತಕ್ಕಂತಹ ಪ್ರವಾಹ ಮತ್ತು ಅದರ ನಿರ್ವಹಣೆ, ಅದರಿಂದ ದೊರೆತಕ್ಕಂತಹ ಸರ್ಕಾರದ ಸಹಾಯಧನದ ಯೋಜನೆಗಳು ಈ ಬಗ್ಗೆ, ಅದರ ಜೊತೆಗೆ ಈ ಮಳೆ ನೀರಿನ ಆಶ್ರಯದಲ್ಲಿ ಮುಂದೆ ಹೇಗೆ ರೈತರು ತಮ್ಮ ಬೆಳೆಗಳನ್ನು ಬೆಳೀಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದೀರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹವಾಮಾನ ಆಧಾರಿತ ಕೃಷಿ ತಾಂತ್ರಿಕತೆಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಸಂಸ್ಥೆಯ ಉಪನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು SC ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ತಾಲೂಕು ವರುಣಾ ಹೋಬಳಿ ಮಾಧವಗೆರೆಯ ಕೃಷಿಕ ಎಂ ಶ್ರೀಕಂಠಮೂರ್ತಿ. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು, 1400 ಹೆಚ್ಚು ಬಗೆಯ ಔಷಧಗಳು, 220 ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ 1000 ಹೆಚ್ಚು ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ಲೋಕ.